ಇನ್ನು ಡಾಕ್ಟರ್ ಮಂಜುನಾಥ ಸ್ವಾಮಿ ಟಿಎಸ್ ಅವರೊಂದಿಗೆ ಮಾತುಕತೆ. ನಮಸ್ಕಾರ ಡಾಕ್ಟರ್ ಮಂಜುನಾಥ ಸ್ವಾಮಿ ಅವರೇ. ನಮಸ್ಕಾರ ಸರ್. ಅಡಿಕೆ ಮುಖ್ಯವಾದ ಬೆಳೆ, ಇದನ್ನು ನಾವು ವಾಣಿಜ್ಯ ಬೆಳೆ ಅಂತಲೂ ಕೂಡ ಪರಿಗಣಿಸ್ಬೋದು. ಖಂಡಿತವಾಗಿಯೂ. ನಮ್ಮ ರೈತ ಬಾಂಧವರು ಇವತ್ತು ಭತ್ತದ ಬೆಳೆಗೆ ಬದಲಾಗಿ ಅಡಿಕೆಯನ್ನು ಬೇಸಾಯ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಖಂಡಿತ. ಯಾಕೆಂದರೆ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ, ಆರ್ಥಿಕ ಮಟ್ಟವನ್ನು ಹೆಚ್ಚು ಪಡಿಸ್ಕೊಳ್ಳೋದಕ್ಕೆ ಇವತ್ತು ಅಡಿಕೆ ಬೇಸಾಯಕ್ಕೆ ಮೊರೆ ಹೋಗಿದ್ದಾರೆ ಅಂದರೆ ತಪ್ಪಾಗಲಾರದು. ಖಂಡಿತವಾಗಿ ಸರ್. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಅಡಿಕೆಯ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಪರಿಚಯ ಮಾಡಿಕೊಡಬೇಕು. ಮೊದಲಿಗೆ ಈ ಅಡಿಕೆಯ ಉಪಯೋಗಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಸರ್, ಅಡಿಕೆ ನಮ್ಮ ಕರ್ನಾಟಕ ರಾಜ್ಯದ ಒಂದು ಪ್ರಮುಖ ಬೆಳೆ. ಮುಖ್ಯವಾಗಿ ರಾಜ್ಯದ ಕರಾವಳಿ, ಘಟ್ಟ ಪ್ರದೇಶ ಮತ್ತು ಮೈದಾನ ಪ್ರದೇಶಗಳಾದಂತಹ ತುಮಕೂರು, ಮೈಸೂರು, ಚಿತ್ರದುರ್ಗ ಹಾಗೆ ದಾವಣಗೆರೆ ಜಿಲ್ಲೆಗಳಲ್ಲಿ ಇದನ್ನು ವ್ಯಾಪಕವಾಗಿ ಬೆಳೆಯಲಾಗ್ತದೆ. ಇದರ ಸೇವನೆಯಿಂದ ಜೀರ್ಣಶಕ್ತಿಯನ್ನು ಹೆಚ್ಚಿಗೆ ಮಾಡತಕ್ಕಂತಹ ಅವಕಾಶ ಇದೆ. ಮತ್ತೆ ಅಡಿಕೆಯನ್ನು ಬೇಯಿಸಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಬರ್ತಕ್ಕಂತಹ ಬಣ್ಣ ಇದೆ, ಟ್ಯಾನಿನ್ ಅಂಶವನ್ನು ಈ ಚರ್ಮ ಹದಗೊಳಿಸ್ತಕ್ಕಂತಹ ಕೈಗಾರಿಕಾ ಪದಾರ್ಥವಾಗಿ ಕೂಡ ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಅದರ ಜೊತೆಯಲ್ಲಿ ಇದರಲ್ಲಿ ಒಂದು ಆಲ್ಕಲೈಡ್ ಇದೆ, ಸಸ್ಯಸಾರ, ಅದನ್ನು ಅರೋಕೊಲೀನ್ ಅಂತ ಹೇಳ್ತೀವಿ. ಈ ಅರೋಕೊಲೀನ್ ನಮ್ಮ ನರಮಂಡಲಗಳಲ್ಲಿ ಬೇಗ ಆಕ್ಟಿವ್ ಆಗಿ ಕೆಲಸವನ್ನು ನಿರ್ವಹಣೆ ಮಾಡಿ ಮತ್ತೆ ಇದನ್ನ ಸ್ಟಿಮುಲೆಂಟ್ ಅಂತ ಕರಿತೀವಿ, ಉತ್ತೇಜಕವಾಗಿ ಪ್ರಚೋದಕವಾಗಿ ಕೂಡ ಕೆಲಸವನ್ನು ಮಾಡ್ತದೆ. ಮತ್ತೆ ಮರದ ಕಾಂಡಗಳು ಮನೆಯನ್ನ ಕಟ್ಟಲಿಕ್ಕೋಸ್ಕರ ಬಹಳ ಹಿಂದಿನ ಕಾಲದಲ್ಲೂ ಕೂಡ ಉಪಯೋಗಿಸ್ತಾ ಬರ್ತಾ ಇದ್ವಿ. ಮತ್ತೆ ಈಗ ಹೊಸದಾಗಿ ಗರಿಗಳು ಏನ್ ಬರ್ತದೆ, ದೊನ್ನಿಗಳನ್ನ ಮಾಡ್ತಕ್ಕಂಥದ್ದು, ಮತ್ತೆ ಅದರಿಂದ ಪ್ಲೇಟ್ಸ್ ಗಳನ್ನ ಮಾಡಿ ಮತ್ತೆ ಗ್ಲಾಸ್ ಗಳನ್ನ ಮಾಡಿ ಆರ್ಟಿಕಲ್ಸ್ ಗಳನ್ನು ಕೂಡ ಮಾಡಿ ಈಗ ಬಳಕೆ ಆಗ್ತಿರ್ತಕ್ಕಂದ್ರಿಂದ ಬಹು ಉಪಯೋಗವಾಗಿ ತೆಂಗನ್ನು ಹೊರತುಪಡಿಸಿದ್ರೆ ಅಡಿಕೆ ಈಗ ಬಹಳ ಉತ್ತೇಜನವನ್ನ ತಗೊಂತಾ ಇದೆ ಸರ್. ಮತ್ತೆ ಈ ಅಡಿಕೆ ಪಟ್ಟೆಗಳನ್ನ ಮೇವಿನ ಕೊರತೆಯ ಸಂದರ್ಭದಲ್ಲಿ ಮೇವಾಗು ಕೂಡ ಬಳಸ್ಕೋಬಹುದು ಅಂತ? ಮೇವಾಗು ಕೂಡ ಬಳಸ್ಕೊಬಹುದು. ಮತ್ತೆ ಅದರಿಂದ ಒಳ್ಳೆ ಉತ್ತಮವಾದಂತಹ ನಮ್ಮ ಈ ಸಾವಯವ ಗೊಬ್ಬರಗಳನ್ನ ತಯಾರು ಮಾಡ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಇನ್ನು ಮುಖ್ಯವಾಗಿ ಈ ಅಡಿಕೆ ಬೇಸಾಯ ಮಾಡ್ಕೋಬೇಕು ಅಂದ್ರೆ ಮಣ್ಣು ಹೇಗಿರಬೇಕಾಗತ್ತೆ, ಹವಾಗುಣ ಹೇಗಿರಬೇಕಾಗತ್ತೆ? ಯಾವುದೇ ಬೆಳೆ ಆಗಲಿ, ತೋಟಗಾರಿಕಾ ಬೆಳೆಗಳಲ್ಲಿ ಮೊದಲು ರೈತ ಬಾಂಧವರು ಮತ್ತೆ ರೈತ ಮಹಿಳೆಯರು ಯಾರು ಕೂಡ ಕೃಷಿಯನ್ನ ಮಾಡ್ಲಿಕ್ಕೆ ಹೋಗ್ತೀರಿ, ಅವರು ಈ ಮಣ್ಣು ಪರೀಕ್ಷೆ ಅಂತಕ್ಕಂಥದ್ದನ್ನ ಕೂಡ ಬಹಳ ಮುಖ್ಯವಾಗಿ ಮಾಡ್ಕೋಬೇಕು. ನೋಡಿ, ಅಡಿಕೆಗೆ ನೀರು ಬಸಿದು ಹೋಗ್ತಕ್ಕಂತಹ ಕೆಂಪು ಗೋಡು ಮಣ್ಣು ಮತ್ತೆ ಈ ಜಂಜಟಿಗೆ ಮಣ್ಣು ಅಂತ ಕರೀತಾರೆ ಈ ನಾರ್ಥ್ ಕರ್ನಾಟಕದ ಕಡೆ, ಅಥವಾ ಮೆಕ್ಕಲು ಗೋಡು ಮಣ್ಣು ಬಹಳ ಅತ್ಯುತ್ತಮವಾಗಿ ಬೆಳೆಯನ್ನ ಬೆಳೀಲಿಕ್ಕೆ ಅವಕಾಶವನ್ನು ಕಲ್ಪಿಸುತ್ತೆ. ಮತ್ತೆ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಒಂದು 15-30 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಉಷ್ಣಾಂಶವನ್ನ ಇರ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತೆ ನೀರು ನಿಲ್ಲುವ ಜೋಗು ಪ್ರದೇಶ ಮತ್ತೆ ಸವಳು ಮಣ್ಣಿನ ಪ್ರದೇಶಗಳು ಇದಕ್ಕೆ ಯೋಗ್ಯವಾದ್ದಲ್ಲ, ಯಾಕಂದ್ರೆ ಬೇರುಗಳು ಕೊಳವಿಕೆ ಸ್ಟಾರ್ಟ್ ಆಗಿ ಇಳುವರಿ ಕುಂಠಿತ ಆಗ್ತದೆ. ಮತ್ತೆ ಮಣ್ಣಿನ ರಸಸಾರ ಪಿಎಚ್ ವ್ಯಾಲ್ಯೂ ಅಂತ ಏನ್ ಕರೀತೀವಿ ಅದು ತಟಸ್ಥ ಇರಬೇಕು, ಅಂದ್ರೆ ನ್ಯೂಟ್ರಲ್ ಆಗಿರ್ಬೇಕು, 6-7 ಇದ್ರೆ ಬಹಳ ಉತ್ತಮವಾದಂತದ್ದು. ಅಡಿಕೆ ಬೆಳೆ ಗಾಳಿನಲ್ಲಿ ಹೆಚ್ಚು ತೇವಾಂಶವನ್ನ ತಗೊಂಡು ಮತ್ತೆ ಅಧಿಕ ಉಷ್ಣಾಂಶ ಇರ್ತಕ್ಕಂತಹ ವಾತಾವರಣ ಬಯಸೋದ್ರಿಂದ ವರ್ಷದಲ್ಲಿ ಸುಮಾರು 2,000-3,500 ಮಿಲಿಮೀಟರ್ ಮಳೆ ಏನು ಬೀಳ್ತದೆ ಅಂತ ಪ್ರದೇಶಗಳಿಗೆ ಬಹಳ ಉತ್ತಮವಾಗಿ ಅಡಿಕೆಯನ್ನ ಬೆಳೀಲಿಕ್ಕೆ ಅವಕಾಶ ಆಗ್ತದೆ. ಮತ್ತೆ ಕಡಿಮೆ ಬೀಳುವಂತಹ ಈ ಮೈದಾನ ಪ್ರದೇಶಗಳಲ್ಲೂ ಕೂಡ ಇತ್ತೀಚೆಗೆ ಈ ಅಡಿಕೆಯನ್ನ ಬೆಳೀತಾ ಬರ್ತಾ ಇದೀವಿ. ಆದ್ರೆ ಒಂದು ಗಮನಿಸಬೇಕು ರೈತ ಬಾಂಧವರು, ಅದಕ್ಕೆ ಹನಿ ನೀರಾವರಿಯನ್ನ ಅಳವಡಿಕೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಇನ್ನು ಮುಖ್ಯವಾಗಿ ಈ ಅಡಿಕೆ ಬೆಳೆಯನ್ನ ಪ್ರಾರಂಭ ಮಾಡೋದಕ್ಕೆ ಯಾವ ಕಾಲ ಸೂಕ್ತ ಅಂತೀರಾ? ನೋಡಿ, ನಾಟಿ ಕಾಲನ ನಾವು ನಿರ್ಧಾರ ಮಾಡುವಂತಹ ಸಂದರ್ಭದಲ್ಲಿ ಯಾವ ಭಾಗದಲ್ಲಿ ಕಡಿಮೆ ಮಳೆ ಆಗುತ್ತೆ ಅಂತ ಭಾಗಗಳಲ್ಲಿ ಮೇ ಜೂನ್ ನಲ್ಲಿ ನಾಟಿ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಅದೇ ಹೆಚ್ಚು ಮಳೆ ಆಗ್ತಕ್ಕಂತಹ ಸಂದರ್ಭದಲ್ಲಿ ನೀವು ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ನಲ್ಲಿ ಈ ಬೆಳೆಯನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು ಬಹಳ ಸೂಕ್ತವಾದಂಥದ್ದು ಸರ್. ಇನ್ನು ಈ ತಳಿಗಳಿಗೆ ಬಂದ್ರೆ ಈ ಅಡಿಕೆನಲ್ಲಿ ಯಾವ್ಯಾವ ತಳಿಗಳನ್ನ ಬಳಸ್ಕೋಬಹುದು ಅಂತೀರಿ? ತಳಿಗಳನ್ನ ಸ್ಥಳೀಯ ತಳಿಗಳು ಮತ್ತೆ ಸುಧಾರಿತ ತಳಿಗಳು, ಅದರ ಜೊತೆಯಲ್ಲಿ ಸಂಕರಣ ತಳಿಗಳು ಅಂದ್ರೆ ಹೈಬ್ರಿಡ್ಸ್ ಅಂತ ಕರಿತೀವಿ, ನಮ್ಮ ಪ್ರದೇಶಕ್ಕೆ ಅನುಗುಣವಾಗಿ ತಳಿಗಳನ್ನ ಆಯ್ಕೆ ಮಾಡಬೇಕು. ಯಾಕಂದ್ರೆ ತಳಿಗಳನ್ನ ಆಯ್ಕೆ ಮಾಡೋದ್ರಿಂದನೇ ಇಳುವರಿ ಮಟ್ಟದ ಗುಣ ಗೊತ್ತಾಗ್ತಕ್ಕಂಥದ್ದು. ಅಲ್ಲಿ ಎಲ್ಲೂ ಕೂಡ ರೈತ ಬಾಂಧವರು ತಪ್ಪನ್ನ ಮಾಡಬಾರ್ದು, ಅಂದ್ರೆ ತಳಿಯನ್ನ ಆಯ್ಕೆಗೆ ಸಾಕಷ್ಟು ಗಮನವನ್ನು ಕೊಡಬೇಕು. ಅದರಲ್ಲಿ ಈ ಸ್ಥಳೀಯ ತಳಿಗಳಾದಂತಹ ತೀರ್ಥಳ್ಳಿ ತಳಿ, ಅದು ಎತ್ತರವಾಗಿ ಬೆಳೀತಕ್ಕಂಥದ್ದು, ಮಲೆನಾಡು ಪ್ರದೇಶಕ್ಕೆ ಬಹಳ ಸೂಕ್ತವಾದಂಥದ್ದು. ಅದರಲ್ಲೂ ಕೂಡ ತೀರ್ಥಳ್ಳಿ ಲೋಕಲ್ ಗಿಡ್ಡ ತಳಿಗಳು ಕೂಡ ಸಿಗ್ತವೆ, ಅದನ್ನ ಬಳಕೆ ಮಾಡ್ಕೊಬೇಕು. ಮತ್ತೆ ಇದು ಒಳ್ಳೆ ಜನಪ್ರಿಯವಾದಂತಹ ತಳಿ, ಕೆಂಪು ಅಡಕೆಗೆ ಬಹಳ ಸೂಕ್ತವಾಗ್ತಕ್ಕಂಥದ್ದು. ಮತ್ತೆ ಬೀಜ ಉದ್ದನೆಯ ಆಕಾರದಲ್ಲಿದ್ದು ಮತ್ತೆ ಸಣ್ಣ ಗಾತ್ರದ ಬೀಜವನ್ನ ಕೊಡ್ತಕ್ಕಂಥದ್ದು. ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೀತಾ ಹೋಗ್ತಾರೆ, ಕರಾವಳಿಯಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪ್ರಚಲಿತವಾದಂತಹ ತಳಿ, ದುಂಡನಾದಂತಹ ಬೀಜವನ್ನ ಕೊಡ್ತದೆ. ಮತ್ತೆ ದೊಡ್ಡ ಗಾತ್ರ ಇರ್ತದೆ, ದೊಡ್ಡ ಗಾತ್ರ ಹೊಂದಿರೋದ್ರಿಂದ ಸುಮಾರು 2 ಕೆಜಿಯಷ್ಟು ಚಾಲಿಯನ್ನ ಪ್ರತಿ ಗಿಡದಿಂದ ಬಳಕೆ ಮಾಡಬಹುದು. ದಕ್ಷಿಣ ಕನ್ನಡ ಅಂತ, ದಕ್ಷಿಣ ಕನ್ನಡ ತಳಿ. ಮತ್ತೆ ಶ್ರೀವರ್ಧನ ಅಂತೇಳಿ ಹೊರತಂದಿದ್ದಾರೆ, ಇದು ಮಹಾರಾಷ್ಟ್ರದಿಂದ ಬಂದಂತಹ ತಳಿ, ಉತ್ತಮ ಗುಣಮಟ್ಟದ ತಳಿ, ಮತ್ತೆ ಮಧ್ಯಮ ಗಾತ್ರದ ಬೀಜವನ್ನ ಹೊಂದಿರ್ತದೆ. ಇದರಿಂದ ಕೂಡ 2-3 ಕೆಜಿಯಷ್ಟು ಇಳುವರಿಯನ್ನ ಪ್ರತಿ ಗಿಡಕ್ಕೆ ಪಡೆದುಕೊಳ್ಳಿಕ್ಕೆ ಅವಕಾಶ ಇದೆ, ಚಾಲಿಯನ್ನ ಮಾಡ್ತಕ್ಕಂಥದ್ದು. ಮತ್ತೆ ಸುಧಾರಿತ ತಳಿಗಳಲ್ಲಿ ಮಂಗಳ, ಸುಮಂಗಳ, ಮೋಹಿತ್ ನಗರ, ಸ್ವರ್ಣಮಂಗಳ, ಸತಮಂಗಳ, ಈ ರೀತಿಯಾದಂತಹ ತಳಿಗಳನ್ನ ಹೊರತಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮಲೆನಾಡು ಗುಡ್ಡ ಪ್ರದೇಶಗಳಲ್ಲಿ ಬೆಳವಣಿಗೆ ಮಾಡತಕ್ಕಂಥ ಸಂದರ್ಭದಲ್ಲಿ SAS-1 ಅಂತ ಒಂದು ತಳಿ ಇದೆ, ಸಿರ್ಸಿ ಅರೆಕನಟ್ ಸೆಲೆಕ್ಷನ್ ಅಂತೇಳಿ ಒಂದು ತಳಿ ಇದೆ. ಈ ತಳಿ ಗುಡ್ಡಗಾಡು ಪ್ರದೇಶಕ್ಕೆ ಬಹಳ ಸೂಕ್ತವಾದಂತಹ ತಳಿ, ಎತ್ತರವಾಗಿ ಬೆಳೀತಕ್ಕಂತಹ ತಳಿ, ದುಂಡಾದ ಬೀಜವನ್ನ ಹೊಂದಿರ್ತದೆ, ಮಧ್ಯಮ ಗಾತ್ರದ್ದು, ಸುಮಾರು 4-5 ಕೆಜಿಯಷ್ಟು ಇಳುವರಿನ ಹೆಚ್ಚಿಗೆ ಕೊಡ್ತಾ ಬರೋದ್ರಿಂದ ಪ್ರತಿ ಮರಕ್ಕೆ ಇದನ್ನ ನಾವು ಬಳಕೆ ಮಾಡ್ಲಿಕ್ಕೆ ಅವಕಾಶ ಇದೆ. ಸ್ವರ್ಣಮಂಗಳ ಅಂತಕ್ಕಂತಹ ತಳಿ ಕರಾವಳಿ ಪ್ರದೇಶಕ್ಕೆ ಮಧ್ಯಮ ಗಾತ್ರದ ತಳಿ, ಆದ್ರಿಂದ ಇದನ್ನ ಬಳಕೆ ಮಾಡ್ಕೊಂತ ಇದ್ದಾರೆ. ಇನ್ನು ಸಂಕರ್ಣ ತಳಿಗಳಲ್ಲಿ ಈ ವಿಠಲ್ ರಿಸರ್ಚ್ ಸ್ಟೇಷನ್ ಅಂತ ಇದೆ, ಸಂಶೋಧನಾ ಕೇಂದ್ರ ವಿಠಲ್ ಇರ್ತಕ್ಕಂಥವ್ರು, ಅವರು VTLAH-2 ಅಂತಕ್ಕಂತಹ ತಳಿನ ಬಿಟ್ಟಿದ್ದಾರೆ. ಇದು ಬಹಳ ಗಿಡ್ಡ ತಳಿ. ಈ ಗಿಡ್ಡ ತಳಿಯಿಂದ ಮಧ್ಯಮ ಗಾತ್ರದ ಬೀಜವನ್ನ ಹೊಂದಿರುತ್ತೆ, ಮತ್ತೆ ಮೊಟ್ಟೆ ಆಕಾರದಲ್ಲಿರ್ತದೆ ಆ ಕಾಯಿಗಳು. ಸೊ ಸುಮಾರು 3 ಕೆಜಿಯಷ್ಟು ಚಾಲಿಯನ್ನ ಕೊಡ್ತಕ್ಕಂತಹ ಒಳ್ಳೆ ಉತ್ತಮವಾದಂತಹ ತಳಿ. ಸೊ ಹೀಗಾಗಿ ಈ ತಳಿಗಳನ್ನ ಬಳಕೆ ಮಾಡತಕ್ಕಂಥದ್ದು ಬಹಳ ಸೂಕ್ತ ಸರ್. ಇನ್ನು ಬೇಸಾಯಕ್ಕೆ ಏನೆಲ್ಲ ಪರಿಕರಗಳು ಬೇಕಾಗ್ತವೆ ಅಂತೀರಿ? ಮೊದಲಿಗೆ ಅಂತರವನ್ನ ಮಾಡ್ತಕ್ಕಂಥದ್ದು, ಆ ಭೂಮಿಯನ್ನ 2-3 ಬಾರಿ ಉತ್ತಮವಾಗಿ ಉಳುಮೆಯನ್ನು ಮಾಡಿ, ಆ ಉಳುಮೆ ಮಾಡದಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತಹ ಸುಮಾರು 25 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಪರ್ ಒಂದು ಹೆಕ್ಟರ್ ಪ್ರದೇಶಕ್ಕೆ ಅವಕಾಶ ಮಾಡಿ, ನಂತರ ಅಂತರ ಕೊಡ್ತಕ್ಕಂಥದ್ರಲ್ಲಿ 2.7 ಮೀಟರ್ 2.7 ಮೀಟರ್ ಅಂದ್ರೆ ಸಾಲಿಂದ ಸಾಲಿಗೂ ಕೂಡ 2.7 ಮೀಟರ್, ಗಿಡದಿಂದ ಗಿಡಕ್ಕೂ ಕೂಡ 7.7 ಮೀಟರ್, 9 ಅಡಿ ಅಂತರವನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಇದರಿಂದ ಒಂದು ಹೆಕ್ಟರ್ ಪ್ರದೇಶಕ್ಕೆ 1,370 ಗಿಡಗಳನ್ನ ನಾಟಿ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಒಂದು 20 ಕೆಜಿಯಷ್ಟು ಕೊಟ್ಟಿಗೆ ಗೊಬ್ಬರ, ಮನೆಯಲ್ಲಿ ಸಿಗ್ತಕ್ಕಂಥ ಕೊಟ್ಟಿಗೆ ಗೊಬ್ಬರವನ್ನ ಪ್ರತಿ ಗುಂಡಿಗೆ ಹಾಕಬೇಕು. ಗುಂಡಿಯನ್ನು ಮಾಡುವಂತಹ ಸಂದರ್ಭದಲ್ಲಿ 75 ಸೆಂಟಿಮೀಟರ್ ಅಷ್ಟು ಅಥವಾ 90 ಸೆಂಟಿಮೀಟರ್ ಅಷ್ಟು 3 ಅಡಿ ಅಷ್ಟು ಗುಂಡಿಯನ್ನು ಮಾಡಿ ಈ ವಸ್ತುಗಳನ್ನು ಸೇರಿಸಿ ಆ ಕೊಟ್ಟಿಗೆ ಗೊಬ್ಬರವನ್ನ ಸಮೃದ್ಧಿಗೊಳಿಸಬೇಕು. ಹೇಗೆ ಅಂತಂದ್ರೆ, ಒಂದು 100 ಕೆಜಿಯಷ್ಟು ಕೊಟ್ಟಿಗೆ ಗೊಬ್ಬರವನ್ನ ತಗೋತು ಅಂದ್ರೆ ಅದಕ್ಕೆ 1 ಕೆಜಿಯಷ್ಟು ಟ್ರೈಕೋಡರ್ಮಾ, ಏನು ಜೀವಾಣುಗಳು ಸಿಗ್ತವೆ, ಮೈಕ್ರೋಬ್ಸ್ ಅಂತ ಏನ್ ಹೇಳ್ತೀವಿ ಅದು, ಮತ್ತೆ 1 ಕೆಜಿಯಷ್ಟು ಸೂಡೋಮೋನಸ್, ಇವನ್ನ ಮಿಶ್ರಣ ಮಾಡಿ ಸ್ವಲ್ಪ ತೇವಗೊಳಿಸಿ ಒಂದು 21 ದಿನಗಳ ಕಾಲ ಅದನ್ನ ನೆರಳಲ್ಲಿ ಇಟ್ಬಿಟ್ರೆ ಒಳ್ಳೆ ಪೇಸ್ಟ್ರಿ ಆದಂಗಾಗುತ್ತೆ, ಎಲ್ಲ ವ್ಯಾಪಿಸ್ಕೊಂಡು ಒಳ್ಳೆ ಗುಣಮಟ್ಟದ ಗೊಬ್ಬರ ಆಗ್ತದೆ. ಅದರ ಜೊತೆನಲ್ಲಿ ಒಂದು ಗುಂಡಿಗೆ ಸುಮಾರು 2-3 ಕೆಜಿಯಷ್ಟು ಬೇವಿನ ಹಿಂಡಿಯನ್ನ ಬಳಕೆ ಮಾಡ್ತಕ್ಕಂಥದ್ದು ಯಾವುದೇ ತೋಟಗಾರಿಕೆ ಬೆಳೆಯಲ್ಲಿ, ಅದರಲ್ಲೂ ಕೂಡ ಮುಖ್ಯವಾಗಿ ಅಡಿಕೆನಲ್ಲಿ ಬಹಳ ಮುಖ್ಯ. ಯಾಕಂದ್ರೆ ಮುಂದೆ ನಾನು ಹೇಳ್ತೇನೆ, ಜಂತುಹುಳುಗಳ ಕಾಟ ಬರೋದ್ರಿಂದ ಅದನ್ನ ನೋಡ್ಕೊಬೇಕು. ಮತ್ತೆ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡುವಂತ ಸಂದರ್ಭದಲ್ಲಿ ನಮ್ಮ ರೆಕಮೆಂಡೇಶನ್ ಇದೆ, ಸ್ಥಳೀಯ ತಳಿಗಳಾಯ್ತು ಅಂತಂದ್ರೆ 100-140 ಗ್ರಾಂ ಸಾರಜನಕ, ರಂಜಕ ಮತ್ತು ಪೊಟಾಷಿಯನ್ನ ಬಳಕೆ ಮಾಡಬೇಕು ಅಂತ ಹೇಳ್ತಾರೆ. 100-140 ಗ್ರಾಂ ಪ್ರತಿ ಗಿಡಕ್ಕೆ, ಆದ್ರೆ ಇದು NPK ಅಂತ ಹೇಳ್ತೀವಿ, ಆದ್ರೆ ರೈತರಿಗೆ ಈ ತರ ಹಾಕ್ಲಿಕ್ಕೆ ಅವಕಾಶ ಆಗಲ್ಲ. ಅದಕ್ಕೆ ಏನಂತಂದ್ರೆ, ಯೂರಿಯಾವನ್ನ ಅವ್ರು ಬಳಕೆ ಮಾಡೋದಾದ್ರೆ ಅಥವಾ DAP ಬಳಕೆ ಮಾಡೋದಾದ್ರೆ 217 ಗ್ರಾಂನಷ್ಟು ಅಂದ್ರೆ 1/2 ಕೆಜಿಯಷ್ಟು ಯೂರಿಯಾನ ಬಳಕೆ ಮಾಡ್ಕೋಬೇಕು ಅಥವಾ DAP ಬಳಕೆ ಮಾಡ್ಕೋಬೇಕು. ಮತ್ತೆ SSP ಬೂದಿ ಏನ್ ಸಿಗ್ತದೆ, ಸಿಂಗಲ್ ಸೂಪರ್ ಫಾಸ್ಫೇಟ್, ಅದು ಕೂಡ 1/2 ಕೆಜಿ 250 ಗ್ರಾಂನಷ್ಟು. ಮತ್ತೆ 232 ಗ್ರಾಂನಷ್ಟು ಪೊಟಾಸ್ MOP, ಇದನ್ನ ಬಳಕೆ ಮಾಡ್ಕೊಂಡ್ರೆ ಸ್ಥಳೀಯ ತಳಿಗೆ ಅವಕಾಶ ಆಗುತ್ತೆ, ಅಂದ್ರೆ ಪ್ರತಿ ಗಿಡಕ್ಕೆ. ಮತ್ತೆ ಸುಧಾರಿತ ತಳಿಗಳಿಗೆ 150, 60, 210 ಗ್ರಾಂ NPK ಅಂತ ನಮ್ಮ ಬುಕ್ಗಳಲ್ಲಿ ಇದೆ, ಸಾರಜನಕ, ರಂಜಕ, ಪೊಟಾಷ್, ಅದನ್ನು ಕೂಡ 325 ಗ್ರಾಂನಷ್ಟು ಯೂರಿಯಾ ಅಥವಾ DAP, 375 ಗ್ರಾಂನಷ್ಟು ಸಿಂಗಲ್ ಸೂಪರ್ ಫಾಸ್ಫೇಟ್, ಮತ್ತೆ 348 ಗ್ರಾಂನಷ್ಟು MOP. ಮಿಲೆಟ್ ಆಫ್ ಪೊಟ್ಯಾಷ್ ಇದನ್ನ ನಾವು ಬಳಕೆ ಮಾಡ್ಕೊಂಡ್ರೆ ಬಹಳ ಉತ್ತಮ. ಆದ್ರೆ ಒಂದು ಗಮನಿಸಬೇಕು, ಇದರಲ್ಲಿ ಅರ್ಧ ಭಾಗದಷ್ಟು ಮಾತ್ರ ಕೊಡಬೇಕು, ಮೊದಲಿನ ಅರ್ಧ ಭಾಗದಷ್ಟು ಕೊಡಬೇಕು. ನಂತರ ನೀವು ಸೆಪ್ಟೆಂಬರ್ ಅಕ್ಟೋಬರ್ ಬಂದಂತ ಸಂದರ್ಭದಲ್ಲಿ ಇನ್ನು ಉಳಿದ ಅರ್ಧ ಭಾಗದ ಗೊಬ್ಬರವನ್ನ ನೀಡಬೇಕು. ರೈತ ಬಾಂಧವರು ತೋಟಗಾರಿಕಾ ಬೆಳೆಗಳಲ್ಲಿ ದಯವಿಟ್ಟು ಗಮನ ಇಡಬೇಕು. ಈ ಬೆಳೆಗಳು ಚಿಕ್ಕದಿದ್ದಂತಹ ಸಂದರ್ಭದಲ್ಲಿ 19 19 19 ಅಂತಕ್ಕಂತಹ ಸಂಕೀರ್ಣ ಗೊಬ್ಬರ ಸಿಗುತ್ತೆ. ಅದರಲ್ಲಿ ನೀರಿನಲ್ಲಿ ಕರಗ್ತಕ್ಕಂತ ಸಂಕೀರ್ಣ ವಾಟರ್ ಸಾಲ್ಬಲ್ ಫರ್ಟಿಲೈಸರ್ 19 ಅಂತ ಕರಿತೀವಿ. ಇದನ್ನ 5 ಗ್ರಾಮ್ 1 ಲೀಟರ್ ನೀರಿಗೆ ಅಥವಾ 1 kg 200 ಲೀಟರ್ ನೀರಿನಲ್ಲಿ ಬೆರೆಸಿ ಅದನ್ನ ಎಲೆಗಳ ಮೇಲೆ ಸಿಂಪಡಣೆ ಮಾಡ್ತಕ್ಕಂಥದ್ದು, ಮತ್ತೆ ತಳಭಾಗದ ಎಲೆಗಳಿಗೆ ಸಿಂಪಡಣೆ ಮಾಡೋದ್ರಿಂದ ಈ ರಾಸಾಯನಿಕ ಗೊಬ್ಬರದ ನಿರ್ವಹಣೆಯನ್ನ ಏನ್ ಮಾಡಬೇಕು ನಾವು ಈ ಅಡಿಕೆ ಬೆಳೆಗೆ ಬಹಳ ಸೂಕ್ತವಾದಂತಹ ಉತ್ತಮ ಬೆಳವಣಿಗೆ ಮಾಡಲಿಕ್ಕೆ ಅವಕಾಶ ಮಾಡುತ್ತೆ. ಅದ್ರ ಕಡೆ ಬಹಳ ಗಮನವನ್ನು ಹರಿಸಬೇಕು. ಮತ್ತೆ ವಿಶೇಷವಾದಂತ ಒಂದು ಸೂಚನೆ ಸರ್ ಏನಂತಂದ್ರೆ, ಈ ಕೊಟ್ಟಿಗೆ ಗೊಬ್ಬರವನ್ನ ಕೊಡ್ತಕ್ಕಂಥವ್ರು ಮೈದಾನ ಪ್ರದೇಶದಲ್ಲಿ ಆದಷ್ಟು ಮುಂಗಾರಿಗಿಂತ ಮೊದಲೇ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಅಂದ್ರೆ ಮೇ ತಿಂಗಳಲ್ಲಿ, ಮೇ ಜೂನ್ ತಿಂಗಳಲ್ಲಿ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತೆ ಈ ಕರಾವಳಿ ಪ್ರದೇಶದಲ್ಲಿ ಏನು ಬೆಳೆಯನ್ನ ಮಾಡ್ತಾರೆ ಅವರು ಮುಂಗಾರಿನ ನಂತರ ಈ ಕಾಂಪೋಸ್ಟ್ ಅನ್ನ ಹಾಕ್ತಕ್ಕಂಥ ಅಂದ್ರೆ ಸುಮಾರು ಸೆಪ್ಟೆಂಬರ್ ಅಕ್ಟೋಬರ್ ತತ್ರ ಅದನ್ನ ಹಾಕೊಳ್ತಕ್ಕಂಥ ಬಹಳ ಮುಖ್ಯ. ಮತ್ತೆ ರಾಸಾಯನಿಕ ಗೊಬ್ಬರವನ್ನು ಕೂಡ ಮತ್ತೆ ಸಾವಯವ ಗೊಬ್ಬರವನ್ನು ಕೂಡ ಮುಂಗಾರಿನಲ್ಲಿ ಅರ್ಧ ಭಾಗ ಕೊಡಬೇಕು, ಮತ್ತೆ ಹಿಂಗಾರಿನಲ್ಲಿ ಪ್ರಾರಂಭ ಮತ್ತೆ ಹಿಂಗಾರಿನಲ್ಲಿ ಹಾಕ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತೆ ಈ ಕರಾವಳಿ ಪ್ರದೇಶ ಮತ್ತು ಘಟ್ಟ ಪ್ರದೇಶಗಳಲ್ಲಿ ಯಾರು ಈ ರಂಜಕವನ್ನ ಬಳಕೆ ಮಾಡ್ತಾ ಇಲ್ಲ ಅವರು ಈ ಶಿಲಾ ರಂಜಕ ಅಂತ ಸಿಗುತ್ತೆ, ರಾಕ್ ಫಾಸ್ಫೇಟ್ ಸಿಗುತ್ತೆ. ಇದನ್ನ ಬಳಕೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ, ಯಾಕಂದ್ರೆ ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಗೆ ಮಾಡ್ಲಿಕ್ಕೆ ರಸಸಾರ ಅಲ್ಲಿ ಆಮ್ಲೀಯವಾಗಿರುತ್ತದೆ ಅಲ್ಲಿ ಶಿಲಾರಂಜಕ ಬಳಸ್ಕೋಬಹುದು. ಇದನ್ನ ಬಳಕೆ ಮಾಡೋದ್ರಿಂದ ಅವ್ರಿಗೆ ಬಹಳ ಆಧಾರಿತವಾಗುತ್ತೆ. ಮತ್ತೆ ಮಣ್ಣು ಪರೀಕ್ಷೆ ಆಧಾರಿತವಾಗಿ ಸುಣ್ಣ ಮತ್ತೆ ಮೆಗ್ನೀಸಿಯಂ ಸಲ್ಫೇಟ್ ಅನ್ನ ಬಳಕೆ ಮಾಡ್ತಕ್ಕಂಥದ್ದು ಈ ಅಡಿಕೆ ಬೆಳೆಯಲ್ಲಿ ಬಹಳ ಬಹಳ ಮುಖ್ಯ ಸರ್. ಇದು ಬೇಸಾಯಕ್ಕೆ ಬೇಕಾದಂತ ಪರಿಕರಗಳ ಬಗ್ಗೆ ಆಯ್ತು. ಹೌದು ಸರ್. ಇನ್ನ ಸರಿಯಾದಂತ ಸಸಿಗಳನ್ನ ಆಯ್ಕೆ ಮಾಡಿಕೊಂಡು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಖಂಡಿತವಾಗಿ ಸಸಿಗಳನ್ನ ಮಾಡ್ಕೊಳ್ಳೋದಕ್ಕೆ ತಾಯಿ ಮರಗಳ ಆಯ್ಕೆಯನ್ನು ಮಾಡಿಕೊಂಡು ಅದರಲ್ಲಿ ಬೀಜದ ಕಾಯಿಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂತ ತಾವು ತಜ್ಞರು ಹೇಳ್ತಾ ಇರ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡ್ಕೊಡ್ತೀರಾ? ನೋಡಿ, ಈಗ ರೈತ ಬಾಂಧವರು ಹೊರಗಡೆಯಿಂದನೇ ಗಿಡವನ್ನ ತರಬೇಕು ಅಂತ ಹೇಳಿದ್ರೆ ವೆಚ್ಚ ನೋಡ್ಕೊಂಡಾಗ ದುಬಾರಿ ಆಗ್ತದೆ. ಆ ನಿಟ್ಟಿನಲ್ಲಿ ಉತ್ತಮ ತಾಯಿ ಮರಗಳನ್ನ ನಮ್ಮ ತೋಟಗಳಲ್ಲೇ ಆಯ್ಕೆ ಮಾಡಬಹುದು. ಅದಕ್ಕೆ ಕೆಲವು ಗುಣಧರ್ಮಗಳನ್ನ ತಿಳ್ಕೊಂಡಿರ್ಬೇಕು. ತಾಯಿ ಮರಗಳು ಶೀಘ್ರವಾಗಿ ಇಳುವರಿನ ಕೊಡ್ತಕ್ಕಂಥ ಆಗಿರ್ಬೇಕು, ಮತ್ತೆ ಅಧಿಕ ಇಳುವರಿನ ಕೊಡ್ತಕ್ಕಂಥವಾಗಿರ್ಬೇಕು, ಮತ್ತೆ ಆರೋಗ್ಯವಂತವಾದಂತಹ ತೋಟದಲ್ಲಿ ಇರಬೇಕು. ಸುಮಾರು 15-25 ವರ್ಷಗಳನ್ನ ಅವು ಕ್ರಮಿಸಿರ್ಬೇಕು. ಅಂದ್ರೆ ಅಷ್ಟು ವಯಸ್ಸಾಗಿರ್ಬೇಕು. ಮತ್ತೆ ಆ ಮಧ್ಯಮ ವಯಸ್ಸಿನ ಗೊನೆಗಳನ್ನ ಪೂರ್ತಿ ಹಣ್ಣಾದಂತ ಸಂದರ್ಭದಲ್ಲಿ ಅದನ್ನು ತಗೊಂಡು ಗೊನೆಗಳಲ್ಲಿ ಮಧ್ಯಭಾಗದಲ್ಲಿ ಇರ್ತಕ್ಕಂತಹ ಹಣ್ಣುಗಳನ್ನ ತಗೋಬೇಕು. ಮತ್ತೆ ಆ ಹಣ್ಣುಗಳು ಅಥವಾ ಕಾಯಿಗಳು 35 ಗ್ರಾಮ್ಗಿಂತ ಹೆಚ್ಚಿಗೆ ತೂಕವನ್ನ ಮಾಡಬೇಕು. ತೂಕ ಚೆನ್ನಾಗಿರ್ಬೇಕು. ಮತ್ತೆ ಮಧ್ಯಭಾಗದಲ್ಲಿ ತಗೋಬೇಕು, ಸೈಡಲ್ಲಿ ಎಲ್ಲ ಚೆನ್ನಾಗಿದ್ರು ಕೂಡ ಅವನ್ನ ತಗೊಳ್ಳೋ ಅವಕಾಶ ಇಲ್ಲ. ಮೇಲೆ ಕೆಳಗೆ ತಗೋಬೇಕು. ಹೇಗೆ ಮಾಡಬಹುದು ಅಂತಂದ್ರೆ, ಸ್ವಾಭಾವಿಕವಾಗಿ ಒಂದು ಬಕೆಟ್ ನೀರನ್ನ ತಗೊಂಡು ಈ ಗೊನೆಗಳಲ್ಲಿ ಬರ್ತಕ್ಕಂಥ ಕಾಯಿ ಏನು ಆಯ್ಕೆ ಮಾಡಿರ್ತೀರಾ, ಇದನ್ನ ನೀರಿನಲ್ಲಿ ಹಾಕಿದ್ರೆ ಯಾವ ಕಾಯಿಗಳು ಮುಳುಗ್ತವೆ ಅಂತ ಕಾಯಿಗಳನ್ನ ಆಯ್ಕೆ ಮಾಡಿಕೊಂಡು ಬಿತ್ತನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡ್ರೆ ಅನುಕೂಲ. ಈ ತೇಲ್ತಕ್ಕಂಥವು ಒಳಗಡೆ ತಿರುಳು ಅಷ್ಟು ಗಟ್ಟಿ ಇರೋಲ್ಲ, ಆದ್ರಿಂದ ಅವನ್ನ ನೀವು ತಿರಸ್ಕರಿಸಬಹುದು ಸರ್. ಇನ್ನು ಮುಖ್ಯವಾಗಿ ಸಸಿ ಮಡಿಯನ್ನ ಹೇಗೆ ಮಾಡ್ಕೊಳ್ಳೋದು ಅಂತೀರಿ? ನೋಡಿ, ಮುಖ್ಯವಾಗಿ ಈಗ ಇರ್ತಕ್ಕಂತಹ ವಿಚಾರ ಏನಂತಂದ್ರೆ, ಈ ನರ್ಸರಿಗಳಲ್ಲಿ ಡೈರೆಕ್ಟ್ ಆಗಿ ಪಾಲಿಥೀನ್ ಕವರ್ಗಳನ್ನ ಬಳಕೆ ಮಾಡಿಬಿಟ್ಟು ಮಾಡ್ತಾ ಇದ್ದಾರೆ. ಆದ್ರೆ ಅದು ಮತ್ತೆ ದುಬಾರಿ ಆಗೋ ಅವಕಾಶಗಳು, ರೈತ ಬಾಂಧವರ ಜಮೀನಲ್ಲಿ ಸ್ಥಳ ಜಾಸ್ತಿ ಇರ್ತದೆ, ಅಲ್ಲೇ ನರ್ಸರಿನ ಮಾಡೋ. ಅದಕ್ಕೆ ನಾವೇನ್ ಮಾಡ್ತೀವಿ, ಪ್ರಾಥಮಿಕ ನರ್ಸರಿ ಅಂತ ಪ್ರಾರಂಭ ಮಾಡ್ತೀವಿ, ಪ್ರೈಮರಿ ನರ್ಸರಿ ಅಂತ ಹೇಳ್ತೀವಿ. ಸುಮಾರು 8-10 ದಿನಗಳಲ್ಲಿ ಏನು ಕಾಯಿನ ತಂದಿರ್ತೀರಾ ಗೊನೆಯಲ್ಲಿ, ಅಷ್ಟು ದಿನಗಳ ಒಳಗಡೆನೆ ಆ ಕಾಯಿಗಳನ್ನ ನಾಟಿ ಮಾಡಿಬಿಡ್ಬೇಕು. ಒಂದು 5 cm ಅಂತರದಲ್ಲಿ ತೊಟ್ಟುಗಳು ಮೇಲೆ ಇರ್ತಕ್ಕಂತ ಅದನ್ನ ನೋಡ್ಕೊಂಡು ಅದನ್ನ ನಾಟಿ ಮಾಡಿ 1 inch ಮರಳನ್ನ ಮುಚ್ಚಿಬಿಟ್ರೆ ಒಂದು 40 ದಿನದಲ್ಲಿ ಮೊಳಕೆ ಬರ್ತದೆ. ಈ ಮೊಳಕೆ ಬಂದಂತಹ ಸಸಿಗಳನ್ನ ಬೆಳಿಲಿಕ್ಕೆ ಅಲ್ಲೇ ಅವಕಾಶ ಬಿಡು. ಇದಾದ ನಂತರ ದ್ವಿತೀಯ ನರ್ಸರಿ, ಸೆಕೆಂಡರಿ ನರ್ಸರೀಸ್ ಅಂತ ಹೇಳ್ತೀವಿ. ಸುಮಾರು 15 cm ಅಂದ್ರೆ 1 ಅಡಿ ಎತ್ತರವಾದಂತಹ ಮಡಿಯನ್ನ ಮಾಡೋದು, ಮತ್ತೆ 120 cm ಅಷ್ಟು ಅಗಲ ಇರ್ತಕ್ಕಂತಹ ಮಡಿ, ಉದ್ದ ಅನುಕೂಲಕ್ಕೆ ತಕ್ಕಂಗೆ. ಸುಮಾರು ನಾವೇನ್ ಹೇಳ್ತೀವಿ ಅಂತಂದ್ರೆ ಒಂದು 15-20 ಅಡಿ 6 m ಅಂತ ಹೇಳ್ತೇವೆ. ಸೊ ಅಷ್ಟು ಉದ್ದದ ಮಡಿಯನ್ನ ಮಾಡಿಕೊಂಡು ಉತ್ತರ ದಕ್ಷಿಣ ಮುಖವಾಗಿ ನೀರಿನ ಕಾಲುವೆಗಳನ್ನ ನಿರ್ಮಿಸಬೇಕು. ಸೊ ಅದರಿಂದ ಸರಾಗವಾಗಿ ನೀರು ಹೋಗ್ಲಿಕ್ಕೆ, ತೇವಾಂಶವನ್ನು ಕಾಪಾಡಿಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಮತ್ತೆ 4-5 ವಯಸ್ಸು ಇರ್ತಕ್ಕಂತಹ ಗಿಡಗಳು ಸಸಿಗಳು ಏನು ಮೊಳಕೆ ಬಂದಿರ್ತವೆ, ಮತ್ತೆ ಸುಮಾರು 2-3 ಎಲೆಗಳು ಉತ್ತಮವಾಗಿ ಬೆಳೆದಿತ್ತು ಅಂದ್ರೆ ಅಂತ್ಯದನ್ನ ನಾವು ತಗೊಂಡು ನಾಟಿ ಮಾಡಲಿಕ್ಕೆ ಅವಕಾಶ ಮಾಡ್ಕೊಬಹುದು. ಸುಮಾರು 12-18 ತಿಂಗಳು ಇರ್ತಕ್ಕಂತಹ ತಳಿಗಳು ಬಹಳ ಮುಖ್ಯ ನಾಟಿ ಮಾಡ್ಲಿಕ್ಕೆ ಉಪಯೋಗಿಸ್ಲಿಕ್ಕೋಸ್ಕರ, ಅಂದ್ರೆ 1.5 ವರ್ಷ ಆಗಿರ್ತದೆ. ಅದೇ ನಾವು ಈ ಪಾಲಿಥಿನ್ ಸೀಟಲ್ಲಿ ಬೆಳೆಸುವಂತಹ ಸಂದರ್ಭದಲ್ಲಿ ಈಗ ಮಾರುಕಟ್ಟಿನಲ್ಲಿ 25x15 cm ಅಂತಕ್ಕಂತಹ ಅಳತೆ ಕವರ್ಗಳು ಸಿಗ್ತವೆ. ಅದರಲ್ಲಿ ಈ ಮೇಲ್ಪದರದ ಮಣ್ಣು ಅದು 3 ಭಾಗ, 1 ಭಾಗ ಕೊಟ್ಟಿಗೆ ಗೊಬ್ಬರ, 1 ಭಾಗ ಮರಳು, 3:1:1 ಅಂತ ಏನ್ ಹೇಳ್ತೀವಿ, ಇದನ್ನ ಮಾಡಿ ಕವರ್ನಲ್ಲಿ ಹಾಕಿ ಡೈರೆಕ್ಟ್ ಆಗಿ ನೇರವಾಗಿ ಬೀಜವನ್ನ ನಾವು ನಾಟಿ ಮಾಡ್ತಕ್ಕಂಥದ್ದು ಕೂಡ ಒಳ್ಳೆ ಪದ್ಧತಿ. ಅಥವಾ ಏನು ಪ್ರಾಥಮಿಕವಾಗಿ ಗಿಡವನ್ನ ಮಾಡಿದಿರಿ ಆ ಗಿಡವನ್ನ ಕಿತ್ತು ಈ ಪಾಲಿಥಿನ್ ಕವರ್ ನಲ್ಲಿ ಹಾಕಿ 18 ತಿಂಗಳ ಸಸಿಯನ್ನ ನಾಟಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಇದರಲ್ಲಿ ಒಂದು ಹೇಳ್ತಾರೆ ಸರ್, ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರ ಏನಂದ್ರೆ ಸೀಡ್ಲಿಂಗ್ ಇಂಡೆಕ್ಸ್ ಇನ್ ಅರೆಕನ್ನಟ್ ಅಂತ ಹೇಳ್ತಾರೆ ವೈಜ್ಞಾನಿಕವಾಗಿ. ಅದ್ರಲ್ಲಿ ಏನಪ್ಪ ಹೇಳ್ತಾರೆ ಅಂತಂದ್ರೆ ಯಾವ ಗಿಡಗಳು ಗಿಡ್ಡದಾಗಿದ್ದು ಹೆಚ್ಚು ಎಲೆಗಳನ್ನ ಕೊಡ್ತವೆ ಅಂತ ಗಿಡಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅಂದ್ರೆ ಕುಬ್ಜ ಗಿಡಗಳು ಹೆಚ್ಚು ಎಲೆಗಳನ್ನು ಕೊಡುತ್ತವೆ, ಎಲೆಗಳನ್ನ ಹೊಂದಿರಬೇಕು ಮತ್ತೆ ಹೈಟ್ ಕಮ್ಮಿ ಇರಬೇಕು. ಸೊ ಆ ಫಾರ್ಮುಲಾವನ್ನ ಮಾಡ್ಕೊಂಡ್ರೆ ಬಹಳ ಮುಖ್ಯವಾಗಿ ಅಂದ್ರೆ ಆ ಆಧಾರದ ಮೇಲೆ ಸಸಿಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಳಿ. ಇಂಡೆಕ್ಸ್ ಇನ್ ಅರೆಕನೆಟ್ ಅನ್ನೋದು ಬಹಳ ಮುಖ್ಯ ಸರ್. ಇನ್ನು ಮುಖ್ಯವಾಗಿ ತಾವು ಈ ಮೊದಲೇ ಹೇಳಿದಾಗೆ 9x9 ಅಂತರದಲ್ಲಿ ನಾವು ಈ ಸಸಿಗಳನ್ನ ನಾಟಿ ಮಾಡ್ಕೋಬೇಕಾಗತ್ತೆ. ಹೌದು ಸರ್. ಅದು 2.5-3 ಉದ್ದ ಆಗಲ ಆಳ ಇರುವಂತ ಗುಂಡಿಗಳನ್ನ ತಕ್ಕೊಂಡು ತಾವು ಮೊದಲೇ ತಿಳಿಸಿದಂತ ಒಂದು ಕ್ರಮದಲ್ಲಿ ನಾವು ನಾಟಿ ಮಾಡ್ಕೋಬೇಕಾಗತ್ತೆ. ಆಮೇಲೆ ಈ ಅಂತರ ಬೇಸಾಯವನ್ನ ಯಾವ ರೀತಿ ಮಾಡ್ಕೋಬೇಕಾಗತ್ತೆ ಅಂತೀರಿ? ನೋಡಿ ಸರ್, ಅಡಿಕೆನಲ್ಲಿ ಅಂತರ ಬೇಸಾಯ ಬಹಳ ಮುಖ್ಯ. ಕಾಲಕಾಲಕ್ಕೆ ನಾವು ಕಳೆಗಳನ್ನ ನಿರ್ವಹಣೆ ಮಾಡ್ಕೋಬೇಕು. ಆದಷ್ಟು ಈಗ ಒಳ್ಳೆ ಒಳ್ಳೆ ಕಳೆಯನ್ನ ನಿರ್ವಹಣೆ ಮಾಡ್ತಕ್ಕಂತಹ ಯಂತ್ರೋಪಕರಣಗಳು ಬಂದಿವೆ, ಅದನ್ನ ಬಳಕೆ ಮಾಡ್ತಕ್ಕಂಥದ್ದು ಮುಖ್ಯ. ಆದಷ್ಟು ಕಡಿಮೆ ನಾವು ಈ ಕಳೆನಾಶಕವನ್ನ ಬಳಕೆ ಮಾಡ್ತಕ್ಕಂಥದ್ದನ್ನ ಕಡಿಮೆ ಮಾಡಬೇಕು. ಯಾಕಂದ್ರೆ ಭೂಮಿನಲ್ಲಿ ಇರ್ತಕ್ಕಂತಹ ಜೀವಾಣುಗಳು ತೊಂದರೆ ಆಗೋದ್ರಿಂದ ವೈಜ್ಞಾನಿಕವಾದಂತಹ ರೆಕಮೆಂಡೇಶನ್ ಇದೆ. ಒಂದು ಕೆಜಿಯಷ್ಟು ನಾವು ಬಳಕೆ ಮಾಡಿಕೊಂಡು ಸ್ಪ್ರೇ ಮಾಡೋದ್ರಿಂದ ತೊಂದರೆ ಇಲ್ಲ ಅಂತ. ಆದರೂ ಕೂಡ ಆ ಕಳೆಯನ್ನೇ ಗೊಬ್ಬರವಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತೆ ಬಸು ಕಾಲುವೆಗಳನ್ನ ಸ್ವಚ್ಛಗೊಳಿಸ್ಕೊಳ್ತಕ್ಕಂಥದ್ದು, ಯಾಕಂದ್ರೆ 1-3 ಸಾಲ ಆದ್ಮೇಲೆ ಎಲ್ಲಿ ಮಳೆ ಜಾಸ್ತಿ ಆಗ್ತಿರ್ತದೆ ಅಂತ ಪ್ರದೇಶಗಳಲ್ಲಿ ಬಸು ಕಾಲುವೆಗಳನ್ನು ಮಾಡಬೇಕು. ಯಾಕಂದ್ರೆ ನೀರು ನಿಂತ್ಕೊಂಡಂತ ಪ್ರದೇಶದಲ್ಲಿ ಈ ಬೆಳೆಗೆ ಸೂಕ್ತ ಆಗೋದಿಲ್ಲ. 4-6 ದಿನಕ್ಕೊಮ್ಮೆ ನೀರನ್ನ ಕೊಡ್ತಕ್ಕಂಥದ್ನ ಮಾಡ್ಕೋಬೇಕು. ಹನಿ ನೀರಾವರಿ ಅಳವಡಿಕೆ ಮಾಡ್ಕೋತು ಅಂದ್ರೆ ಸುಮಾರು 18-20 ಲೀಟರ್ ನೀರು ಪ್ರತಿ ದಿನಕ್ಕೆ ಬೇಕಾಗ್ತದೆ. ಇದರ ಜೊತೆ ಜೊತೆನಲ್ಲಿ ಈ ವಿಶೇಷವಾಗಿ ಒದಿಕೆ ಬೆಳೆಗಳು ಕವರ್ ಕ್ರಾಪ್ಸ್ ಅಂತ ಕರಿತೀವಿ. ಈ ಕವರ್ ಕ್ರಾಪ್ಸ್ ಅನ್ನ ನಾವು ಮತ್ತೆ ಇಂಟರ್ ಕ್ರಾಪ್ಸ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅದರಲ್ಲಿ ಮುಖ್ಯವಾಗಿ ನಮಗೆ ಈಸಿಯಾಗಿ ಸಿಗ್ತಕ್ಕಂಥದ್ದು ಅಪ್ಸೆಣಬು, ಸನ್ಯಂಪ್ ಅಂತ ಇದೆ, ಕ್ರೊಟಲೇರಿಯಾ ಜೆನ್ಸಿಯಾ ಅಂತೇಳಿ. ಮತ್ತೆ ಅದರ ಜೊತೆನಲ್ಲಿ ಬರ್ತಕ್ಕಂತಹ ಈ ಮುಳ್ಳಿಲ್ದಿರತಕ್ಕಂತಹ ಮುಟ್ಟಿದ ಮನಿ ಸೊಪ್ಪು, ಮುಳ್ಳಿರ್ತಕ್ಕಂಥದ್ದು ಮೈಮೋಸ ಪುಡಿಕ, ಇದು ಮೈಮೋಸ ಇನ್ವಿಸ ಅಂತಕ್ಕಂಥದ್ದು ಸಿಗುತ್ತೆ. ಮತ್ತೆ ಈ ಕಾಡು ಉರುಳಿ ಅದು, ಮತ್ತೆ ಟ್ರೈಲೋಸ್ಯಾಂಥಸ್ ಗ್ರೆಸಿಲಿಸ್ ಅಂತ ಸಿಗ್ತವೆ, ಸೈಂಟಿಫಿಕ್ ಆಗಿ ಹೋಗಿ ಕೇಳಿದ್ರೆ ಕೊಡ್ತಾರೆ. ಮತ್ತೆ ಕೆಲಪಗೋನಿಯಂ ಮುಕೋನಾಯ್ಡಿಸ್ ಅಂತಕ್ಕಂಥದ್ದು, ಮತ್ತೆ ಪ್ರುರೋರಿಯಾ ಜವಾನಿಕ ಅಂತಕ್ಕಂಥದ್ದು. ಸೊ ಇವನ್ನೆಲ್ಲ ಬಳಕೆ ಮಾಡಿಕೊಂಡು ಅದನ್ನ ಒದಕೆಯ ಬೆಳೆಯಾಗಿ, ಅವಾಗ ಏನಾಗುತ್ತೆ ನೀರು ಕೊಚ್ಕೊಂಡು ಹೋಗಲ್ಲ, ಮರಳು ಕೊಚ್ಕೊಂಡು ಹೋಗಲ್ಲ, ಮಣ್ಣು ಕೊಚ್ಕೊಂಡು ಹೋಗಲ್ಲ, ಇದನ್ನ ಬಳಕೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತೆ ಅಂತರ ಬೆಳೆಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ಮೈದಾನ ಪ್ರದೇಶಗಳಲ್ಲಿ ಮೊದಲಿಗೆ ಬೆಂಡೆ, ಅಲಸಂದೆ ಮತ್ತೆ ಗೋರಿಕಾಯಿ ಇವುಗಳನ್ನ ಬೆಳೆಯಲಿಕ್ಕೆ ಸದಾ ಅವಕಾಶ ಇದೆ. ಯಾಕಂದ್ರೆ ಅದರಿಂದ ಸ್ವಲ್ಪ ನಮಗೆ ಹೆಚ್ಚು ಲಾಭವನ್ನ, ಅಡಿಷನಲ್ ಇನ್ಕಮ್ ಅಂತ ಏನ್ ಹೇಳ್ತೀವಿ, ಅದನ್ನ ಗಳಿಸ್ಲಿಕ್ಕಾಗುತ್ತೆ. ಮಲೆನಾಡು ಪ್ರದೇಶಗಳಲ್ಲಿ ಬಾಳೆ, ಪಪಾಯ, ನುಗ್ಗೆಯನ್ನ ಬಳಕೆ ಮಾಡ್ಕೊಳ್ಳೋದು ಉತ್ತಮ. ಕರಾವಳಿ ಪ್ರದೇಶಗಳಲ್ಲಿ ಬಾಳೆ, ಶುಂಠಿ ಮತ್ತೆ ಅರಿಶಿಣ, ಗೆಣಸನ್ನ ಬೆಳೀತಕ್ಕಂಥದ್ದು ಮುಖ್ಯ. ಮತ್ತೆ ಮಿಶ್ರ ಬೆಳೆಗಳು, ಮಲ್ಟಿಪಲ್ ಕ್ರಾಪಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು ನಮ್ಮ ಅರೆಕನಟ್ಟಲ್ಲೇ ಇರೋದು. ಏನೋ ನಮ್ಮ ಅಡಿಕೆ ಬೆಳೆನಲ್ಲಿ ಎತ್ತರಕ್ಕೆ ಅನುಗುಣವಾಗಿ ಬೆಳಕು, ಗಾಳಿ ಮತ್ತೆ ಜಾಗ ಮತ್ತೆ ನೀರು ಇಷ್ಟೊಂದು ಬಳಕೆ ಮಾಡಿ ಬೆಳೆಯನ್ನ ಬೆಳೀಲಿಕ್ಕೆ ಅವಕಾಶ ಇದೆ. ಅದರಲ್ಲಿ ಸುಮಾರು 8-10 ವರ್ಷಗಳ ಆಗಿದೆ ಅಂತಂದ್ರೆ ಅದರಲ್ಲಿ ಕೋಕೋ ಬೆಳಿಬಹುದು, ಕರಿಮೆಣಸ್ ಬೆಳಿಬಹುದು, ಜಾಯಿಕಾಯಿ, ವೆನಿಲ್ಲಾ ಮತ್ತೆ ಪಚೋಲಿ, ನಮ್ಮ ಏನು ಸುಗಂಧ ದ್ರವ್ಯ ಬೆಳೆಗಳಿದೆ ಅದು, ಇಪ್ಲಿ, ವಿಳ್ಳೆದೆಲೆ, ಲವಂಗ, ಸರ್ವ ಸಾಂಬಾರ, ಸೊ ಆಲ್ ಸ್ಪೈಸ್ ಅಂತ ಏನ್ ಹೇಳ್ತೀವಿ, ಇವಿಷ್ಟು ಬೆಳೆಗಳನ್ನ ಬೆಳೀಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಅದ್ರ ಕಡೆ ಗಮನ ಕೊಡ್ತು ಅಂದ್ರೆ ರೈತರಿಗೆ ತುಂಬಾ ಇನ್ಕಮ್ ಬರ್ಲಿಕ್ಕೆ ಅವಕಾಶ ಆಗುತ್ತೆ ಸರ್. ರೈತ ಬಾಂಧವರೇ, ತಮಗೆ ಈ ಅಡಿಕೆ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ TS ಮಂಜುನಾಥ್ ಸ್ವಾಮಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8971-3435-17. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8971-3435-17. 1.7. ತುಂಬ ಸಂತೋಷ ಡಾಕ್ಟರ್ ಮಂಜುನಾಥ ಸ್ವಾಮಿ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಅಡಿಕೆ ಬೆಳೆಯ ಒಂದು ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ವಾಣಿಯಲ್ಲಿ ಜೇನು ಕೃಷಿ ಕುರಿತು ಮಾಹಿತಿ, ಬಳಿಕ ಕಂಬಚಿಗುರಿನಿಂದ ಕಾಫಿ ಸಸಿಗಳ ತಯಾರಿಕೆ ಮತ್ತು ನಾಟಿ ಕುರಿತು ಡಾಕ್ಟರ್ ಡಿಎಸ್ ಮುಖಾರಿಬ್ ಅವರೊಂದಿಗೆ ಸಂದರ್ಶನವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಿಧನ ಸುದ್ದಿ. ಸಮೂಹಪೇಟೆ ತಾಲೂಕು ಐಗೂರು ಗ್ರಾಮ ಹತ್ರ ಮಣವಟ್ಟಿರ ಲೀಲಾ ಅಯ್ಯಣ್ಣ ಹಿಂಗ ಇಂದು ಪಲಾಕ 11 ಗಂಟೆಗೆ ಮರಣಪಟ್ಟಿತು. 90 ಬೈತ್ರ ಮಣವಟ್ಟಿರ ಲೀಲಾ ಅಯ್ಯಣ್ಣ ಅಂಗಡ ತಾವನೆ ಬಿದ್ದಾಟಂಡ. ಆಖಿರಿ ಕಾರ್ಯ ನಾಳೆ ಪಲಾಕ 11 ಗಂಟೆಗೆ ಚಿನ್ನಳ್ಳಿ ಹೌಸ್ ಐಗೂರ್ಲು ನಡಪ. ಮೂಲತ್ತು ಬೋಟೋಳಿ ನಿವಾಸಿ ಪಟ್ಟಡ ಮುತ್ರಾಣಿ ಗಂಗಮ್ಮ ಹಿಂಗ ಇಂದು ಬೆಂಗಳೂರು ಮರಣಪಟ್ಟಿತು. ಪಟ್ಟಡ ಪೂವಣ್ಣ ಅಂಗಡ ಪೆರಿಯಾಕ 78 ಬೈತ್ರ ಮುತ್ರಾಣಿ ಗಂಗಮ್ಮ ಅಂಗಡ ಆಖಿರಿ ಕಾರ್ಯ ನಾಳೆ ಬೆಂಗಳೂರು ಹೆಬ್ಬಾಳ್ ಕ್ರಿಮಿಟೋರಿಯಂಲು ನಡಪ. ಶ್ರೀಮಂಗಲ ನಾಲ್ಕೇರಿ ಗ್ರಾಮ ಹತ್ರ ಅಲ್ಲುಮಡ ಭೀಮಯ್ಯ ಅಂಗಡ ಪೊಣ್ಣು ಅಲ್ಲುಮಡ ಸುಜು ಅಂಗ 63 ಬೈತಲು ಇಂದು ಪೊಲಕ 6 ಗಂಟೆಗೆ ಮರಣಪಟ್ಟಿತು. ಅಲ್ಲುಮಡ ಸುಜು ಅಂಗಡ ತಾಮನೆಯ ಪೊನ್ನಿಮಡ ಆಖಿರಿ ಕಾರ್ಯ ನಾಳೆ ಪೊಲಕ 9 ಗಂಟೆಗೆ ಅಲ್ಲುಮಡ ಒಕ್ಕತೋಟಗಳ ನಾಲ್ಕೇರಿಯಲ್ಲಿ ನಡಪ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಸುದ್ದಿ ಜಂಪೆ. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಪರಿಸರ ಸಂರಕ್ಷಣೆ ಮಾಡುವ ಬಗೆಯಲ್ಲಿ ಗಿಡ ನೆಟ್ಟು ಪೋಷಿಸಿ ಅದರ ಬೆಳೆಸಿ ಪರಿಸರ ಸಂರಕ್ಷಣೆ ಮಾಡೋ ಕೂತ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ ಅವು ಇಂದು ಕರೆ ಕೊಟ್ಟು ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಬ್ಯಾರೆ ಬೇರೆ ಇಲಾಖೆ ಕಡೆಯಿಂದ, ಸೋಮರಪೇಟೆ ಸಾರ್ವಜನಿಕ ಅರಣ್ಯ ವಲಯದ ಕಡೆಯಿಂದ, ಕುಶಾಲನಗರದ ಕೂಡುಮಂಗಳೂರು ಸರ್ಕಾರಿ ಹೈಸ್ಕೂಲ್, ಜೆಸಿ ಬೋಸ್ ಇಕೋ ಕ್ಲಬ್ ಮತ್ತು ಎನ್ಎಸ್ಎಸ್ ಘಟಕ, ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಕೂಡುಕೂಟದ ಶಾಲಾ ಪ್ರಾರಂಭೋತ್ಸವ ಮತ್ತು ಗೋ ಗ್ರೀನ್ ಅಭಿಯಾನ ಅಂಗವಾಗಿ ಸರ್ಕಾರಿ ಹೈಸ್ಕೂಲ್ ಅಂಗಳಲ್ಲಿ ಏರ್ಪಾಡು ಮಾಡಿದ್ದ ಪರಿಸರ ಜಾಗೃತಿ ಆಂದೋಲನದಲ್ಲಿ ಗಿಡ ನೆಟ್ಟು ಅವು ಮಾತಾಡ್ದು. ವಿದ್ಯಾರ್ಥಿಕ ತಮ್ಮನ್ನು ಪರಿಸರ ಚಟುವಟಿಕೆಯಲ್ಲಿ ಬಳಸಿಕೊಂಡು ನಮ್ಮ ಸುತ್ತಮುತ್ತ ಪರಿಸರ ಸೇರಿದಂಗೆ ಶಾಲಾ ಕಾಲೇಜ್, ಆಸ್ಪತ್ರೆ, ಹಾಸ್ಟೆಲ್, ಸರ್ಕಾರಿ ಜಾಗ, ಸಾರ್ವಜನಿಕ ಜಾಗದಲ್ಲಿ ಗಿಡ ಬೆಳೆಸಿ ಪರಿಸರ ಮನಾರಕ್ಕೆ ಒತ್ತು ನೀಡುವಂಗೆ ಜಿಲ್ಲಾಧಿಕಾರಿ ವಿದ್ಯಾರ್ಥಿಗಳಿಗೆ ಕಿವಿಮಾತು ಕೊಟ್ಟು ಈ ಹೊತ್ತುಲಿ ತಹಶೀಲ್ದಾರ್ ಟಿಎಂ ಪ್ರಕಾಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆವಿ ಸುರೇಶ್, ಎಸ್ಡಿಎಂ ಅಧ್ಯಕ್ಷರು, ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಈ ಕಾರ್ಬಾರ್ಲಿ ಕೂಡಿಯಾಡಿದ್ದು. ವಿಶ್ವ ಬೈಸಿಕಲ್ ದಿನ ಪ್ರಯುಕ್ತ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಸಲುವಾಗಿ ಜೂನ್ 3 ಹೊತ್ತಾರೆ 8 ಗಂಟೆಗೆ ಸೈಕ್ಲೋಥಾನ್ ಜಾಥಾ ಕಾರ್ಬಾರ್ ನಡೆದಿದೆ. ಈ ಜಾಥಾ ಪ್ಯಾಟಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತದಿಂದ ಶುರು ಆಗಿ ಜನರಲ್ ತಿಮ್ಮಯ್ಯ ವೃತ್ತ, ಮಂಗೇರಿದ ಮುತ್ತಣ್ಣ ವೃತ್ತ, ಅಜ್ಜಮಾಡ ದೇವಯ್ಯ ವೃತ್ತ, ಹಂಗೆ ಸರ್ವೇಕ್ಷಣಾ ಘಟಕದ ಮುಂಭಾಗದ ಮುಟ್ಟ ಸಾಗಲಿದೆ ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ಅವು ಮಾಹಿತಿ ಕೊಟ್ಟಳು. ಪ್ಯಾಟೆನ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಸರ್ಕಾರಿ ಜೂನಿಯರ್ ಕಾಲೇಜಲ್ಲಿ 2023-24 ಸಾಲಿನ ಬಿಎ, ಬಿಕಾಂ, ಬಿಬಿಎ ಪದವಿ ಪ್ರವೇಶ ಶುರು ಆಗುಟ್ಟು ವಿದ್ಯಾರ್ಥಿ ವೇತನ ಸೌಲಭ್ಯದೊಟ್ಟಿಗೆ ಹೆಣ್ಣುಮಕ್ಕ ಸೇರಿದಂಗೆ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಶುಲ್ಕಲ್ಲಿ ವಿನಾಯಿತಿ, ಸರ್ಕಾರಿ ವಿದ್ಯಾರ್ಥಿ ನಿಲಯ ಬೇರೆ ಬೇರೆ ಸೌಕರ್ಯ ಕೂಡ ಉಟ್ಟು ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ ದೂರವಾಣಿ ಸಂಖ್ಯೆ 08-272-22-239 ಸಂಪರ್ಕಿಸುವ ಹಂಗೆ ಪ್ರಥಮ ದರ್ಜೆ ಕಾಲೇಜಿನ ಪ್ರಿನ್ಸಿಪಾಲ್ ಡಾ ನಿರ್ಮಲಾ ಅವು ಮಾಹಿತಿ ಕೊಟ್ಟಳು. ಪೊನ್ನಂಪೇಟೆ ವಿರಾಜಪೇಟೆ 66x11 kV ವಿದ್ಯುತ್ ಹಂಚುವ ಕೇಂದ್ರದಲ್ಲಿ ರಿಪೇರಿ ಕೆಲಸ ಇದ್ದರಿಂದ ನಾಳೆ 9:30 4 ಗಂಟೆಗೆ ಮುಟ್ಟ 66x11 kV ಪೊನ್ನಂಪೇಟೆ, 66x11 ವಿರಾಜಪೇಟೆ, 33x11 kV ಶ್ರೀಮಂಗಲ, 33x11 kV ಸಿದ್ದಾಪುರ ಹಂಗೆ, 33x11 kV ಮೂರ್ನಾಡ್ ವಿದ್ಯುತ್ ಕೇಂದ್ರಗ ಪೊನ್ನಂಪೇಟೆ, ಗೋಲಿಕೊಪ್ಪಲು, ನಲ್ಲೂರು, ಹುದಿಕೇರಿ, ತಿತಿಮತಿ, ಹಾತೂರು, ಪಾಲಿಪೆಟ್ಟ, ಶ್ರೀಮಂಗಲ, ಬಾಳೆಲೆ, ಕಾನೂರು, ಬಿರ್ನಹಣಿ, ಕುಟ್ಟ, ವಿರಾಜಪೇಟೆ, ಬಿಶೆಟ್ಟಿಗೇರಿ, ಬೇತ್ರಿ, ಕಡಂಗ, ಮರೂರು, ಕಾಕುಟ್ಟುಪರಂಬು, ಅಮ್ಮತ್ತಿ, ಸಿದ್ದಾಪುರ, ಮಾಲ್ದಾರೆ, ಮೂರ್ನಾಡು, ಮರುಗೋಡು, ನಾಪೋಕ್ಲು, ಕಕ್ಕಬೆ, ಅರೆಕಾಡು, ಅಯ್ಯಂಗೇರಿ ಸುತ್ತಮುತ್ತ ವಿದ್ಯುತ್ ಇರ್ದುಳೆ. ಸಾರ್ವಜನಿಕರು ಸಹಕರಿಸುವಂಗೆ ಸೆಕ್ಸ್ ಕಾರ್ಯನಿರ್ವಹಣಾಧಿಕಾರಿ ಕೇಳಿಕೊಂಡೊಳೋ. ಪ್ಲಾಸ್ಟಿಕ್ನ ಪೂರ್ಣ ಪ್ರಮಾಣದಲ್ಲಿ ತ್ಯಜಿಸುವ ಬಗೆಯಲ್ಲಿ ಪರ್ಯಾಯ ವ್ಯವಸ್ಥೆನ ಮಾಡಿಕೊಂಡು ಪರಿಸರ ಸಂರಕ್ಷಣೆ ಮಾಡಿದು ಪ್ರತಿಯೊಬ್ಬನ ಹೊಣೆ ಆಗಿರೋ ಕೂತ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಿಲ್ಲಾ ಪ್ರಧಾನ ಆಯುಕ್ತರಾಗಿದ್ದ ಕೆಟಿ ಬೇಬಿ ಮ್ಯಾಥ್ಯೂ ಅವು ಇಂದು ಸಲಹೆ ಕೊಟ್ಟು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಹಂಗೆ ಬ್ಯಾರೆ ಬ್ಯಾರೆ ಇಲಾಖೆ ಕಡೆಯಿಂದ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ಪರಿಹಾರಗ ಎಂಬ ವಿಷಯದ ಕುರಿತು ಪ್ಯಾಟೆನ ಸಂತ ಮೈಕಲರ ಶಾಲಾ ಅಂಗಳಲ್ಲಿ ಚಿತ್ರ ಬಿಡಿಸುವ ಮತ್ತೆ ಪ್ರಬಂಧ ಪೈಪೋಟಿ ನಡೆದು ಯಾಗೋಳು ಸಹ ಒಂದೊಂದು ಗಿಡನ ನೆಟ್ಟು ಪರಿಸರ ಸಂರಕ್ಷಣೆ ಮಾಡೋಕು, ಗಿಡ ಬೆಳೆಸಿ ಪರಿಸರ ಸಂರಕ್ಷಣೆ ಮಾಡುವ ಮನೋಭಾವ ಪ್ರತಿಯೊಬ್ಬರಲ್ಲಿ ಕೂಡ ಕಾರ್ಯಗತ ಆಕೂತ ಕೆಟಿ ಬೇಬಿ ಮ್ಯಾಥ್ಯೂ ಅವು ಸಲಹೆ ನೀಡಿದ್ರು. ಈ ಸಮಯದಲ್ಲಿ ಶಾಲಾ ಶಿಕ್ಷಣ ಮತ್ತೆ ಸಾಕ್ಷರತಾ ಇಲಾಖೆ ಉಪನಿರ್ದೇಶಕರು ರಂಗಧಾಮಯ್ಯ ಅವು, ದೈಹಿಕ ಶಿಕ್ಷಣಾಧಿಕಾರಿ ಸದಾಶಿವ ಪಲ್ಲೇದ್ ಸರ್ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಹಾಜರಿದ್ದು. ಇಲ್ಲಿಗೆ ಸುದ್ದಿ ಚುಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೊಡಗಿನ ಹೆಸರಾಂತ ಭಾರತೀ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತೀ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ನಿಮ್ಮ 2-5 ವರ್ಷದೊಳಗಿನ ಪುಟ್ಟ ಮಕ್ಕಳನ್ನು ಉತ್ತಮ ಶಾಲೆಗೆ ಸೇರಿಸುವ ಪೋಷಕರು ನೀವಾಗಿದ್ದರೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಹಿಂದೆ ಸಂಪರ್ಕಿಸಿ. ಛೋಟಾ ಚಾಮ್ಸ್ ಗುರುಕುಲಂ, ವಿರಾಜಪೇಟೆ, ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ, ಯುಕೆಜಿಗಳಿಗೆ ದಾಖಲಾತಿ ಆರಂಭಗೊಂಡಿದೆ. ಕೆಲವೇ ಸೀಟುಗಳು ಲಭ್ಯ. ಶಾಲಾ ವಾಹನ ಸೌಲಭ್ಯವಿದೆ. ಇಲ್ಲಿಗೆ ಟೀಚರ್, ಆಯಾ, ಡ್ರೈವರ್ ಬೇಕಾಗಿದ್ದಾರೆ. ಸಂಪರ್ಕಿಸಿ ಛೋಟಾ ಚಾಮ್ಸ್ ಗುರುಕುಲಂ, ಆಪೋಸಿಟ್ ಸೈನಿಟಿ ಹಾಲ್, ವಿಜಯನಗರ, ವಿರಾಜಪೇಟೆ. ಮೊಬೈಲ್ 9448019615. ಕಡಂಗಮರೂರು ಗ್ರಾಮದ ಡಾಕ್ಟರ್ ಅಪ್ಪಚಂಗಡ ಲವ್ಲಿ ಅವರ ನೂತನ ಡೆಂಟಲ್ ಕ್ಲಿನಿಕ್ ವಿರಾಜಪೇಟೆ ತೆಲುಗರ ಬೀದಿಯಲ್ಲಿರುವ ಕುಪ್ಪಂಡ ಮಾದಪ್ಪ ಕಾಂಪ್ಲೆಕ್ಸ್ ನಲ್ಲಿ ಇದೇ 4ನೇ ತಾರೀಕು ಭಾನುವಾರದಂದು ಶುಭಾರಂಭಗೊಳ್ಳಲಿದೆ. ಹಲ್ಲುಗಳಿಗೆ ಸಂಬಂಧಿಸಿದ ಎಲ್ಲಾ ಚಿಕಿತ್ಸೆ ಸೇವೆಗಳು ಬೆಳಿಗ್ಗೆ 8ರಿಂದ ಸಂಜೆ 6 ಗಂಟೆವರೆಗೆ ಲಭ್ಯ. ಶುಭಾರಂಭದಂದು ಸರ್ವರಿಗೂ ಸ್ವಾಗತ ಕೋರಿದ್ದಾರೆ ಅಪ್ಪಚಂಗಡ ಸುಬ್ಬಯ್ಯ ಮತ್ತು ಪದ್ಮ. 2 ವರ್ಷಕ್ಕೊಮ್ಮೆ ನಡೆಯುವ ಮರಂದೋಡ ಗ್ರಾಮದ ಶ್ರೀ ಕೇಕುಮಾನಿ ಭಗವತಿ ದೇವರ ಹಬ್ಬವು ಇದೇ ಜೂನ್ 2 ಮತ್ತು 3 ನಡೆಯಲಿದೆ. ಆ ಪ್ರಯುಕ್ತ ಜೂನ್ 1 ಪಟಣಿ, ಜೂನ್ 2 ಕಲಿಯ ಪಾತ್ರೆ ಮತ್ತು ಎತ್ತು ಪೋರಾಟ ಬುಡಕಾಟ ಕಾರ್ಯಕ್ರಮ, ಜೂನ್ 3 ಭದ್ರಕಾಳಿ ಮತ್ತು ಪಡಮಾಳಿ ವಿಶೇಷ ಮುಡಿತೆರೆ ನಡೆಯಲಿದೆ. ಭಕ್ತಾದಿಗಳಿಗೆ ಹರಕೆ ಚೋಪು ಮತ್ತು ಬೆಳ್ಳಿ ಆಳು ರೂಪ ದೇವಸ್ಥಾನದಲ್ಲೇ ಸಿಗಲಿದೆ. ನಾಡಿನ ಭಕ್ತಾದಿಗಳು, ನೆಂಟರಿಷ್ಟರು, ತವರೂರ ಹೆಂಗಳಿಯರು, ಕುಟುಂಬ ಸಮೇತರಾಗಿ ಈ ದೇವತಾ ಕಾರ್ಯಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ದೇವಸ್ಥಾನದ ತಕ್ಕ ಮುಖ್ಯಸ್ಥರು ಹಾಗೂ ಗ್ರಾಮಸ್ಥರು ವಿನಂತಿಸಿಕೊಂಡಿದ್ದಾರೆ. ಪೊನ್ನಂಪೇಟೆ ತಾಲೂಕು ಕೋತೂರು ಗ್ರಾಮತ್ರ ಹೆಮ್ಮಚ್ಚಿ ಮನೆ ಒಕ್ಕತ್ರ ಐನು ಮನೇಲಿ ಇದೇ ಮೂಂದಾಂಗ್ ನಾಳೆ ಚೆನ್ನಿಯಾಚೆ ಬೈಟ್ ಪಾಷಣ ಮೂರ್ತಿ ಕೋಲತ್ತ ನರ್ತೋಕ ತೀರ್ಮಾನ ಮಾಡಿತ್ತು. ತಾಮನೆ ಪೊಮ್ಮಕ್ಕ ಬೆಂದುವ ಊರುಕಾರ ಎಲ್ಲ ಬಂದಿತ್ತು. ದೇವಡ ಆಶೀರ್ವಾದ ಪಡೆದೋಣಂದು ಹೆಮ್ಮಚ್ಚಿ ಮನೆ ಒಕ್ಕಕಾರ ಕಟ್ಟಿತ್ತು. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ. ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜಪೇಟೆಯ ರೇಮಂಡ್ ಶಾಪಿಂಗ್ ಲೇ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್ ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ತೈಕೇರಿ ಗೋಣಿಗೊಪ್ಪ, ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ, ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ವಿವಾಹ ಬಟ್ಟೆಗಳ ಖರೀದಿಗೆ ಆಕರ್ಷಕ ಆಫರ್ಗಳು, ಬೇರೆಲ್ಲೂ ಸಿಗದ ರೇಷ್ಮೆ ಸೀರೆಗಳ ಬಹುದೊಡ್ಡ ಸಂಗ್ರಹ ನಿಮಗಾಗಿ. ಇಮ್ಯಾನ್ಯುವಲ್ ಸಿಲ್ಕ್ಸ್ ಇರಿಟಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನೊಳ ಕುಂಜೀರ ಗಿರೀಶ್ ಭೀಮಯ್ಯ. ಕೊಡಗು ಜಿಲ್ಲೆಯ ವಿರಾಜಪೇಟೆ ಕ್ಷೇತ್ರದ ಶಾಸಕ ಆಯ್ತುಳ ಎಸ್ ಪೊನ್ನಣ್ಣ ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರನಾಯಿತು, ನೇಮಕ ಆಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರಾಜಪೇಟೆ ಶಾಸಕ ಪೊನ್ನಣ್ಣ ಹೆಂಗಳ ಈ ಜವಾಬ್ದಾರಿಗೆ ಆಯ್ಕೆ ಮಾಡೋಂಜಿ ಆದೇಶ ಮಾಡೋಕೆ ಮುಖ್ಯ ಕಾರ್ಯದರ್ಶಿಗೆ ಸೂಚನೆ ಕೊಡ್ತಿತ್ತು. ಪ್ಲಾಸ್ಟಿಕ್ನ ಪೂರ್ಣ ಪ್ರಮಾಣದ ಉಪಯೋಗ ಮಾಡುವನ್ನು ಬಿಡುವಂಡ ಮೂಲಕ ಪರಿಸರ ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಯ ಜಿಲ್ಲಾ ಪ್ರಧಾನ ಆಯುಕ್ತ ಕೆಟಿ ಬೇಬಿ ಮ್ಯಾಥ್ಯೂ ಅನ್ನುಚಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಭಾರತ್ ಸ್ಕೌಟ್ ಗೈಡ್ ಸಂಸ್ಥೆಯ ವಿಜ್ಞಾನ ಪರಿಷತ್ ಅಲತೆ ಪಲತರ ಸಂಸ್ಥೆಯ ಕೂಡುಕೂಟಾದನಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ಪರಿಹಾರಗಳು ಅನ್ನೋ ವಿಷಯತ್ತು ಮಡಿಕೇರಿ ಸೈಂಟ್ ಮೈಕೆಲ್ ಸ್ಕೂಲಲ್ಲಿ ಚಿತ್ರಕಲೆ ಪಿನ್ಯ ಪ್ರಬಂಧ ಪೈಪೋಟಿ ನಡೆದಿತ್ತು. ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಸದಾಶಿವ ಪಲ್ಲೇದ್, ಪ್ರಿನ್ಸಿಪಾಲ್ ಜಾನ್ಸನ್ ಅಲತೆ ಕನಪಟ್ಟಹಿಂಗ ಕೂಡಿಯಾಡಿದಿಂತು. ಕೊಡಗು ವಿಶ್ವವಿದ್ಯಾನಿಲಯ, ಮಂಗಳೂರು ವಿಶ್ವವಿದ್ಯಾನಿಲಯ ಪಿನ್ಯ ಎಫ್ಎಂಸಿ ಕಾಲೇಜರ ಆದನಲ್ಲಿ ಆರ್ಟ್ಸ್